ಎನ್ಕೆ ಅವರ ರಚನೆ ತಾಯೇ ಮಂಗಳದಾಯೇ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 7:22. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಜಾನುವಾರುಗಳ ರಕ್ಷಣೆ ಕುರಿತು ಡಾಕ್ಟರ್ ಕಾವೇರಿ ಜಮ್ಗಿ ಅವರೊಂದಿಗೆ ಸಂದರ್ಶನ, ನಂತರ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪಶುವೈದ್ಯರನ್ನ ಭೇಟಿ ಮಾಡೋಣ. ಡಾಕ್ಟರ್ ಕಾವೇರಿ ಜಮ್ಗಿ ಅವರು ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕಾವೇರಿ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕಾವೇರಿ ಅವರು, ನಮಗಿವತ್ತು ಜಾನುವಾರುಗಳ ಸಂರಕ್ಷಣೆ, ಅದರಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಜಾನುವಾರುಗಳ ರಕ್ಷಣೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತ. ಮಳೆಗಾಲದಲ್ಲಿ ಈ ಜಾನುವಾರುಗಳ ಸಂರಕ್ಷಣೆ ತುಂಬಾ ಅತಿ ಅವಶ್ಯಕ. ಅತಿಯಾದ ಬಿಸಿಲು, ಧೂಳು, ಬೆಚ್ಚಗಿನ ವಾತಾವರಣದ ಬೇಸಿಗೆ ಕಾಲದಿಂದ ಮಳೆಗಾಲದ ಈ ತಂಪಾದ ವಾತಾವರಣಕ್ಕೆ ಹವಾಮಾನ ಬದಲಾಗುವುದರಿಂದಾಗಿ ಜಾನುವಾರುಗಳು ಒತ್ತಡವನ್ನು ಅನುಭವಿಸುತ್ತವೆ. ಸ್ಟ್ರೆಸ್ ಅಂತ ಏನ್ ಕರಿತೀವಿ, ಸ್ಟ್ರೆಸ್ ಅನುಭವಿಸುತ್ತವೆ. ಮಳೆಗಾಲದಲ್ಲಿ ತಂಪಾದ ವಾತಾವರಣ, ಅಶುದ್ಧವಾದ ನೀರು, ಅತಿಯಾದ ಕೆಲಸ, ಇವೆಲ್ಲವುಗಳಿಂದ ಜಾನುವಾರುಗಳು ಅವುಗಳ ಆರೋಗ್ಯಗಳಲ್ಲಿ ಏರುಪೇರಾಗಿ ವ್ಯತ್ಯಾಸ ಉಂಟಾಗುತ್ತದೆ. ಆದ್ದರಿಂದ ಮಳೆಗಾಲದಲ್ಲಿ ಜಾನುವಾರುಗಳ ಸಂರಕ್ಷಣೆ ಅವಶ್ಯಕ. ಡಾಕ್ಟರ್ ಕಾವೇರಿ ಅವರೇ, ಈಗ ಮಳೆಗಾಲದಲ್ಲಿ ಹಾಲು ಕೊಡುವ ರಾಸುಗಳ ಸಂರಕ್ಷಣೆ ಹೆಂಗ್ ಮಾಡಬೇಕು? ತುಂಬಾ ಒಳ್ಳೆ ಪ್ರಶ್ನೆ ಅದು. ಯಾಕಂದ್ರೆ ಹಾಲು ಕೊಡುವ ರಾಸುಗಳು ನಮಗೆ ಈ ಎಲ್ಲಾ ಬೇರೆ ಜಾನುವಾರುಗಳಿಗಿಂತ ಅತ್ಯಂತ ಇಂಪಾರ್ಟೆಂಟ್. ಮಳೆಗಾಲ ಆರಂಭವಾದ ನಂತರ ಕರುಗಳು ಸೇರಿದಂತೆ ಹಸು ಹಾಗೂ ಎಮ್ಮೆಗಳಿಗೆ ಮೊಟ್ಟ ಮೊದಲನೇದಾಗಿ ಜಂತುನಾಶಕ ಔಷಧಿಯನ್ನು ನಾವು ಕುಡಿಸಬೇಕಾಗುತ್ತೆ. ಇಲ್ಲಾಂದ್ರೆ ಮೇಯಿಸುವ ಮೇವು, ಊಟ ಇವೆಲ್ಲವುಗಳನ್ನು ಜಂತುಗಳೇ ತಿಂದರೆ ನಮ್ಮ ಈ ರಾಸುಗಳಿಗೆ ಏನು ಇಲ್ಲದಂತಾಗುತ್ತದೆ. ಹಾಗಾಗಿ ಎಮ್ಮೆಗಳಿಗೆ ಗಂಟಲು ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕು. ಈ ಮಳೆಗಾಲ ಬಂದ್ಬಿಟ್ರೆ ಈ ರೋಗದ್ದು ತುಂಬಾನೇ ಒಂದು ಪೀಡನೆ ಶುರುವಾಗುತ್ತದೆ. ಅದಲ್ಲದೆ ಹಸುಗಳಿಗೆ ಹಾಗೂ ಕರುಗಳಿಗೆ ಚಪ್ಪೆ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕಾಗುತ್ತೆ. ಮಳೆಗಾಲದ ಆರಂಭದಲ್ಲಿ ಜಮೀನಿನಲ್ಲಿ ಸಂಗ್ರಹವಾಗುವ ಕೆಂಪು ನೀರೇನಿದೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಜಾನುವಾರುಗಳಿಗೆ ಕುಡಿಸಬಾರದು. ಅದರ ಒಟ್ಟಿಗೆ ಈ ನೀರಿನಿಂದ ನೆಗಡಿ, ಭೇದಿ ಮತ್ತು ಚಪ್ಪೆ ರೋಗ ಈ ಎಲ್ಲವುಗಳನ್ನು ಉಂಟು ಮಾಡುತ್ತದೆ. ಮತ್ತು ಮಳೆ ಬರುವ ಸಮಯದಲ್ಲಿ ಯಾವತ್ತೂ ಈ ರಾಸುಗಳನ್ನು ಮೇಯಲು ಜಮೀನಿನಲ್ಲಿ ಹೊರಗಡೆ ಬಿಡಬಾರದು. ಅತ್ಯಂತ ಈ ಎಳೆ ಹುಲ್ಲೇನು ಸಿಗುತ್ತೆ, ಹೊಸದಾಗಿ ಬೆಳೆದಿರುವಂತಹ ಎಳೆಯ ಹಚ್ಚ ಹಸಿರು ಹುಲ್ಲು, ಇದನ್ನ ತಿನ್ನಲು ಬಿಡಬಾರದು. ಯಾಕಂದ್ರೆ ಈ ಎಳೆ ಹುಲ್ಲನ್ನ ತಿಂದ್ರೆ ಇದರಲ್ಲಿ ನೀರಿನಂಶ ಹೆಚ್ಚಾಗಿರುವುದರಿಂದ ಹಾಲಿನಲ್ಲಿ ಡಿಗ್ರಿ ಸಮಸ್ಯೆ ಕೂಡ ಉಂಟಾಗುತ್ತದೆ. ಅದಲ್ಲದೆ ಹೊಟ್ಟೆ ಉಬ್ಬರ ಬರುವ ಒಂದು ಸಾಧ್ಯತೆ ಕೂಡ ಇರುತ್ತದೆ. ಹಾಗಾಗಿ ಎಳೆ ಹುಲ್ಲನ್ನು ತಿನ್ನಿಸಬಾರದು ಮತ್ತು ಕಳೆನಾಶಕ ಸಿಂಪಡಿಸಿದ ಹುಲ್ಲನ್ನು ಯಾವುದೇ ಕಾರಣಕ್ಕೂ ಹಸುಗಳಿಗೆ ಕೊಡಬಾರದು, ಎಮ್ಮೆಗಳಿಗೆ ಮತ್ತು ಹಸುಗಳಿಗೆ ಕೊಡಬಾರದು. ಕುಡಿಯಲು ಶುದ್ಧವಾದ ನೀರನ್ನೇ ಕೊಡಬೇಕು ಮತ್ತು ಹಸಿ ಮೇವಿನೊಂದಿಗೆ ಒಣ ಮೇವು ಕೂಡ ಹಾಕಬೇಕು. ಅದರಿಂದ ಅಧಿಕ ಹಾಲಿನ ಇಳುವರಿಯನ್ನು ಕೂಡ ನೀವು ಪಡೆಯಬಹುದು. ಡಾಕ್ಟರ್ ಕಾವೇರಿ ಅವರೇ, ಈ ಮಳೆಗಾಲದಲ್ಲಿ ಎತ್ತುಗಳ ಪಾಲನೆಯ ಮುಖ್ಯ ಅಂಶಗಳು ಯಾವ್ಯಾವು? ಎತ್ತುಗಳು ಬಂದ್ಬಿಟ್ಟು ಈ ಮಳೆಗಾಲ ಬಂದು ಸ್ಟಾಪ್ ಆಯ್ತು, ಅದಾದ ಮೇಲೆ ಮಳೆಗಾಲ ನಿಂತೋಯ್ತು, ಇನ್ನೇನು ಬಿತ್ತನೆ ಕೆಲಸ ಎಲ್ಲ ಶುರು ಆಗ್ಬೇಕು. ಎತ್ತುಗಳಿಗೆ ಎಂದಿಲ್ಲದ ಒಂದು ಹೆಚ್ಚಿನ ಕೆಲಸ ಶುರುವಾಗುವಂತ ಈ ಟೈಮ್ ಇದು. ಹಾಗಾಗಿ ಮಳೆಗಾಲ ಆರಂಭವಾದ ನಂತರ ಎತ್ತುಗಳಿಗೆ ಜಂತುನಾಶಕ ಔಷಧಿಯನ್ನು ಕುಡಿಸಬೇಕು. ಅದಾದ ನಂತರ ಚಪ್ಪೆ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕು. ಮಳೆ ಬರ್ತಿರುವಾಗ ಹೊಲದಲ್ಲಿ ಕೆಲಸ ಮಾಡಿಸಬಾರದು ಮತ್ತು ಮಳೆಯಲ್ಲಿ ಕೂಡ ಮೇಯಲು ಬಿಡಬಾರದು. ಬಿತ್ತನೆಯ ಕಾರ್ಯದಲ್ಲಿ ಬಿತ್ತನೆಯ ಸಮಯದಲ್ಲಿ ಪ್ರತಿದಿನಕ್ಕೆ 1 ಕೆಜಿಗಿಂತಲೂ ಹೆಚ್ಚಿನ ಚುನ್ನಿ ಮಿಶ್ರಣ, ಈ ಮಿನರಲ್ ಮಿಕ್ಸ್ಚರ್ ಅಂತ ಏನ್ ಕರಿತೇವೆ ನಾವು, ಅದನ್ನ 1 ಕೆಜಿಗಿಂತ ಹೆಚ್ಚಾಗಿ ಕೊಡಬಾರದು. ಅಧಿಕ ಚುನ್ನಿ ಮಿಶ್ರಣವನ್ನು ಕೊಡುವುದರಿಂದಾಗಿ ಎತ್ತುಗಳಲ್ಲಿ ಹೊಟ್ಟೆ ಉಬ್ಬರ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಮತ್ತೆ ನೀವು ಇದನ್ನ ಬೇಗ ಸರಿಪಡಿಸಲಿಲ್ಲ ಅಂದ್ರೆ ಇದು ಎತ್ತುಗಳಿಗೆ ಸಾವಿಗೆ ಕೂಡ ಕಾರಣವಾಗುತ್ತದೆ. ಹಾಗಾಗಿ 1 ಕೆಜಿಗಿಂತಲೂ ಹೆಚ್ಚಿನ ಚುನ್ನಿ ಮಿಶ್ರಣವನ್ನು ಕೊಡಬಾರದು. ಅತಿಯಾಗಿ ಕೆಲಸ ಮಾಡುವ ಬಿತ್ತನೆಯ ಸಂದರ್ಭದಲ್ಲಿ ಸಾಯಂಕಾಲ ಅವಧಿಯಲ್ಲಿ ಒಂದು 250-300 ಗ್ರಾಮಷ್ಟು ಬೆಲ್ಲವನ್ನು ತಿನ್ನಿಸುವ ಮೂಲಕ ಎತ್ತುಗಳ ಆಯಾಸವನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಮಳೆಗಾಲದ ಸಮಯದಲ್ಲಿ ಹೆಗಲು ಬಾವು ಹಾಗೂ ಕುಂಟುವ ಸಮಸ್ಯೆ ಎತ್ತುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡದೆ ಹತ್ತಿರದ ಪಶುವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಬೇಕು. ಮತ್ತು ಈ ಬೆಲ್ಲ ತಿನ್ನಿಸುವುದಾಗಲಿ ಮತ್ತೆ ಚಿಕಿತ್ಸೆ ಕೊಡುವುದಾಗಲಿ ಅದಾದ ಮೇಲೆ ಕೆಲವು ಕಾಲ ವಿಶ್ರಾಂತಿಯನ್ನು ಕೂಡ ಕೊಡಬೇಕು. ಡಾಕ್ಟರ್ ಕಾವೇರಿಯವರೇ, ಈಗ ಮಳೆಗಾಲದಲ್ಲಿ ಕರುಗಳ ಪಾಲನೆ ಹೆಂಗ್ ಮಾಡಬೇಕಾಗುತ್ತೆ? ಕರುಗಳು ಮಳೆಯ ನೀರಲ್ಲಿ ಒದ್ದೆ ಆಗದಂತೆ ನೋಡಿಕೊಳ್ಬೇಕು. ಒದ್ದೆ ಆದರೆ ಅವುಗಳಿಗೆ ಕೂಡ ಚಳಿ ಉಂಟಾಗ್ತದೆ, ಮತ್ತೆ ಈ ದೊಡ್ಡ ಪ್ರಾಣಿಗಳಾಗಿ ಎತ್ತುಗಳು ಹಸುಗಳ ಹಾಗೆ ಈ ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕರುಗಳಲ್ಲಿ ಅಷ್ಟಾಗಿ ಕೊಬ್ಬಿನಾಂಶ ಅಂದ್ರೆ ಫ್ಯಾಟ್ ಟಿಶ್ಯೂ ಅಂತ ಸಬ್ಕ್ಯೂಟೇನಿಯಸ್ ಚರ್ಮದ ಅಡಿಯಲ್ಲಿರುವ ಫ್ಯಾಟ್ ಟಿಶ್ಯೂ ಏನಂತ ಕರಿತೇವೆ ಅದು ಕರುಗಳಲ್ಲಿ ಅಷ್ಟಾಗಿ ಡೆವಲಪ್ ಆಗಿರುವುದಿಲ್ಲ. ಹಾಗಾಗಿ ಕರುಗಳು ಒದ್ದೆ ಆಗದಂತೆ ನೋಡಿಕೊಳ್ಳಬೇಕು. ತಂಪಾದ ವಾತಾವರಣದಲ್ಲಿ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಹಾಲು ಕುಡಿಸಬೇಕು ಅದಕ್ಕೆ ಶಕ್ತಿ ನೀಡಲಿಕ್ಕೆ. ಮತ್ತು ಆ ಸಾಧ್ಯವಾದಷ್ಟು ಕೂಡ ಶೆಡ್ಗಳಲ್ಲಿ ಕೆಳಗಡೆ ಈ ಗೋಣಿ ಚೀಲ ಅಂತ ಏನ್ ಕರಿತೀವಿ ಅದಾಗಿರ್ಬೋದು ಅಥವಾ ಒಣಗಿರುವ ಹುಲ್ಲಾಗಿರ್ಬೋದು ಇದನ್ನ ಹಾಕಬೇಕು. ಹಾಗಾಗಿ ಡೈರೆಕ್ಟ್ ಆಗಿ ಗ್ರೌಂಡ್ ಕಾಂಟ್ಯಾಕ್ಟ್ ಅಲ್ಲಿ ಬರದೇ ಕರುಗಳು ಬೆಚ್ಚಗಿರುವುದಕ್ಕೆ ಇವೆಲ್ಲವೂ ಕೂಡ ಸಹಾಯ ಮಾಡುತ್ತದೆ. 3 ತಿಂಗಳು ಮೇಲ್ಪಟ್ಟ ಕರುಗಳಿಗೆ ಜಂತುನಾಶಕ ಔಷಧಿಯನ್ನು ಕುಡಿಸಲು ಶುರು ಮಾಡಬೇಕು. 6 ತಿಂಗಳು ಮೇಲ್ಪಟ್ಟ ಕರುಗಳಿಗೆ ಚಪ್ಪೆ ಬೇನೆ ಹಾಗೂ ಗಂಟಲು ಬೇನೆ ಈ ಎರಡೂ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕು. ಈಗ ಈ ಮಳೆಗಾಲದಲ್ಲಿ ಕುರಿ ಮತ್ತು ಆಡುಗಳ ಪಾಲನೆ ಹೇಗೆ ಮಾಡಬೇಕು ಮತ್ತು ಉಳಿದ ಪ್ರಾಣಿಗಳ ಪಾಲನೆ ಹೆಂಗ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮಳೆಗಾಲ ಬಂದ್ಬಿಟ್ಟು ಈ ಕುರಿ ಮತ್ತು ಆಡುಗಳು ತುಂಬಾ ಜಾಸ್ತಿ ಸಂಖ್ಯೆಯಲ್ಲಿ ಕೂಡ ಇರ್ತವೆ. ಮಳೆಗಾಲ ಆರಂಭವಾದ ನಂತರ ಈ ಕುರಿ ಮತ್ತು ಆಡುಗಳಿಗೆ ಜಂತುನಾಶಕ ಔಷಧಿಯನ್ನು ಕುಡಿಸಬೇಕು. ನಂತರ 1 ವಾರದ ಬಳಿಕ ಹಿರೇಬೇನೆ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕು. ಜಂತುನಾಶಕ ಪ್ರತಿ ಕರು ಆಗಿರ್ಬೋದು, ಎತ್ತಾಗಿರ್ಬೋದು, ಹಸು ಆಗಿರ್ಬೋದು, ಕುರಿ ಆಡು ಆಗಿರ್ಬೋದು ಎಲ್ಲದಕ್ಕೂ ಕೂಡ ಅತಿ ಅವಶ್ಯಕ. ಯಾಕೆಂದರೆ ಈ ಮಳೆಗಾಲ ಶುರುವಾದಾಗೆ ನೀರಿನ ಮೂಲಕ ಈ ಪರೋಪಜೀವಿಗಳು ಪ್ಯಾರಾಸೈಟಿಕ್ ಎಗ್ಸ್ ಅಂತ ಏನ್ ಕರಿತೇವೆ ಜಂತುಗಳ ಮೊಟ್ಟೆಗೆ ಏನಂತ ಕರಿತೇವೆ ಅದು ಈ ಪ್ರಾಣಿಗಳ ಹೊಟ್ಟೆಯಲ್ಲಿ ಸೇರಿ ಜಂತುಗಳ ಸಂಖ್ಯೆ ಹೆಚ್ಚು ಮಾಡುತ್ತದೆ. ಹಾಗಾಗಿ ಎಲ್ಲ ಪ್ರಾಣಿಗಳಿಗೂ ಕೂಡ ಮಳೆಗಾಲ ಶುರು ಆಗ್ತಿದ್ದಂಗೆ ಜಂತುನಾಶಕ ಔಷಧಿಯನ್ನು ಕುಡಿಸಬೇಕು. ನಂತರ ಈ ಹಿರೇಬೇನೆ ವಿರುದ್ಧದ ಲಸಿಕೆ ಮತ್ತು ಗಂಟಲು ಬೇನೆ ವಿರುದ್ಧದ ಲಸಿಕೆ ಇದು ಆದ ಮೇಲೆ 1 ತಿಂಗಳ ಬಳಿಕ ಕರಳು ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕು. ಮಳೆಗಾಲದಲ್ಲಿ ಕುರಿಗಳ ಉಣ್ಣೆಯನ್ನು ಕತ್ತರಿಸಬಾರದು. ಮಳೆ ಬರುವ ಸಮಯದಲ್ಲಿ ಕುರಿ ಮತ್ತು ಆಡುಗಳನ್ನು ಹೊರಗಡೆ ಮೇಯಲು ಬಿಡಬಾರದು ಮತ್ತು ಕಳೆನಾಶಕ ಸಿಂಪಡಿಸಿದ ಹೊಲಗಳಲ್ಲಿ ಮೇಯಿಸಲು ಬಿಡಬಾರದು. ಮಳೆಗಾಲದಲ್ಲಿ ಈ ಹಿರೇಬೇನೆ ಮತ್ತು ಕರಳು ಬೇನೆ ಇವೆರಡರ ವಿರುದ್ಧವಾಗಿ ಒಂದು ಗೊರಸಿನ ಹುಣ್ಣಿನ ತೊಂದರೆ ಅಂದ್ರೆ ಫೂಟ್ ರಾಟ್ ಅಂತ ಏನ್ ಕರಿತೇವೆ ಆ ರೋಗ ಕೂಡ ಹೆಚ್ಚಾಗಿ ಕಂಡುಬರುತ್ತದೆ. ಆದ್ದರಿಂದ ಕೆಸರಿನಲ್ಲಿ ಜಾಸ್ತಿಯಾಗಿ ಈ ಕುರಿ ಮತ್ತು ಆಡುಗಳನ್ನು ನಡೆಸಬಾರದು. ಕೊಟ್ಟಿಗೆಯಲ್ಲಿ ವಾರಕ್ಕೆ 2 ಬಾರಿ ಈ ಸುಣ್ಣ ಸಿಂಪಡಿಸುವ ಮೂಲಕ ಈ ಗೊರಸಿನ ತೊಂದರೆ ಏನಿದೆ ಇದನ್ನು ಕಡಿಮೆ ಮಾಡಬಹುದಾಗಿದೆ. ಹರಿಯುವ ನೀರಿನಲ್ಲಿ ಕುರಿಗಳು ಮತ್ತು ಆಡುಗಳನ್ನು ದಾಟಿಸುವ ಸಾಹಸಕ್ಕೆ ಕೈ ಹಾಕುವುದು ಬೇಡ. ದಟ್ಟವಾದ ಕಪ್ಪನೆಯ ಮೋಡ ಕಂಡು ಬಂದಾಗ ಕುರಿಗಾಹಿಗಳು ತಮ್ಮ ಎಲ್ಲ ಕುರಿ ಮತ್ತು ಆಡುಗಳೊಂದಿಗೆ ಸುರಕ್ಷಿತವಾದ ಪ್ರದೇಶಗಳಿಗೆ ಹೋಗಬೇಕು ಅಥವಾ ಕೊಟ್ಟಿಗೆ ಹಿಂದಿರುಗಲು ಸಾಧ್ಯವಾದರೆ ಕೊಟ್ಟಿಗೆಗೆ ಹಿಂದಿರುಗಬೇಕು. ಈ ಮೂಲಕ ಈ ಸಿಡಿಲಿನ ಅವಘಡಕ್ಕೆ ತುತ್ತಾಗುವುದನ್ನು ನಾವು ತಪ್ಪಿಸಬಹುದು. ಅಂದ್ರೆ ಈಗ ಮರದ ಕೆಳಗೆ ಹೀಗೆಲ್ಲ ನಿಲ್ಬಾರದು. ತುಂಬಾ ಸರಿಯಾಗಿ ಹೇಳಿದ್ರಿ. ಮರದ ಕೆಳಗಡೆ ನಿಲ್ಲುವುದು ಯಾವತ್ತೂ ಕೂಡ ಒಂದು ಒಳ್ಳೆಯ ಆಪ್ಷನ್ ಅಲ್ವೇ ಅಲ್ಲ. ಅದು ಈಗ ಬಹಳಷ್ಟು ರೈತರು ಅಲ್ಲಿ ಅಲ್ಲಿ ತಮ್ಮ ಹೊಲದಲ್ಲಿ ಈ ಆಕಳು ಕುರಿ ಅದು ಮೇಯಿಸ್ಕೊಂಡು ಹೋಗಿ ಬೆಳಗ್ಗೆ ಹೋಗಿರ್ತಾರೆ, ಸಾಯಂಕಾಲ ತನಕ ಅಲ್ಲೇ ಇರ್ತಾರೆ, ಕೆಲವು ದಿನ ರಾತ್ರಿನೂ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಹೊಲ ಮಧ್ಯ ಗಿಡ ಮರ ಅದ್ರ ಕೆಳಗಡೆ ಇದ್ಬಿಡ್ತಾರೆ. ಆದ್ರೆ ಈಗ ಆಕಸ್ಮಿಕವಾಗಿ ಮಳೆ ಗುಡುಗು ಬಂದ್ಬಿಡುತ್ತೆ, ಮತ್ತೆ ಇವರಿಗೆ ಕೆಲವೊಂದ್ಸಾರಿ ಗುಡುಗು ಸಿಡಿಲಿಂದ ಅನಾಹುತ ಕೂಡ ಆಗುತ್ತೆ. ಇದನ್ನ ತಪ್ಪಿಸ್ಕೋಬೇಕಾದ್ರೆ ರೈತ ಬಾಂಧವರು ಯಾವ ಮುಂಜಾಗ್ರತೆ ವಹಿಸ್ಕೋಬೇಕು ಹೇಳಿ ಈ ಬಗ್ಗೆ. ಈ ಸಿಡಿಲಿನ ಅನಾಹುತದಿಂದ ನಾವು ಪಾರಾಗ್ಲು ಕೆಲವೊಂದು ಪಾಯಿಂಟ್ಸ್ ನ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಮಳೆ ಬರುವಾಗ ಮರದ ಕೆಳಗೆ ನಿಲ್ಲಕೂಡದು. ಹಸಿಯಾದ ಮರಗಳು ಸಿಡಿಲಿನನ್ನು ಆಕರ್ಷಿಸುತ್ತದೆ. ಮಳೆ ಬರುವಾಗ ನೀರಿನ ಹತ್ತಿರ ಹೋಗಬಾರದು ಮತ್ತೆ ನೀರಿನಲ್ಲಿ ಇಳಿಯಬಾರದು. ಯಾಕಂದ್ರೆ ಒಮ್ಮೆಲೆ ಕೂಡ ನೀರಿನ ಮಟ್ಟ ಏನಿದೆ ಅದು ಹೆಚ್ಚಾಗಬಹುದು ಮತ್ತೆ ಕೊಚ್ಚಿ ಹೋಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನೀರಿನಲ್ಲಿ ಇಳಿಯಲು ಈ ಒಂದು ಮಳೆ ಬರುವಂತಹ ಸಂದರ್ಭ ಏನಿದೆ ಅದು ತುಂಬಾನೇ ಅಪಾಯಕಾರಿ. ಮಳೆ ಬರುವಾಗ ಫೋನಿನ ಬಳಕೆ ಬೇಡ. ಮಳೆ ಬರುವಾಗ ವಿದ್ಯುತ್ ಈ ಪರಿವರ್ತಕ ಏನಿದೆ, ಸೋಲಾರ್ ಬೇಲಿ ಮತ್ತು ಮೊಬೈಲ್ ಟವರ್ ಹತ್ತಿರ ಕೂಡ ನಿಲ್ಲಬಾರದು. ಮಳೆಯಿಂದ ಒದ್ದೆಯಾದ ಮರಗಿಡಗಳು, ಕೃಷಿ ಉಪಕರಣಗಳು ಮತ್ತು ವಾಹನಗಳು ಈ ಸಿಡಿಲಿನ ಅಪಾಯವನ್ನು ಕೂಡ ಹೆಚ್ಚಿಸುತ್ತದೆ. ಅಷ್ಟಲ್ಲದೆ ವಿದ್ಯುತ್ ಕಂಬಗಳಿಗೆ, ಟ್ರ್ಯಾಕ್ಟರ್ಗಳಿಗೆ, ಕೃಷಿ ಯಂತ್ರಗಳಿಗೆ ಜಾನುವಾರುಗಳನ್ನು ಕಟ್ಟಬಾರದು. ಮಳೆ ಬರುವಾಗ ವಿದ್ಯುತ್ ಚಾಲಿತ ಯಂತ್ರ ಹಾಗೂ ನೀರಿನ ಬಳಕೆ ಬೇಡ. ಗುಡುಗು ಮಿಂಚು ಬರುವ ಸಂದರ್ಭದಲ್ಲಿ ಮನೆ ಮಹಡಿ ಮೇಲೆ, ಟವರ್ಗಳ ಮೇಲೆ, ಗುಡ್ಡುಗಾಡು ಪ್ರದೇಶದಲ್ಲಿ ಕೆಲಸ ಮಾಡುವ ಸಾಹಸ ಬೇಡ. ಮಳೆ ನಿಲ್ಲುವವರೆಗೂ ಕಾಯ್ದು ಆ ನಂತರವೇ ಮುಂದುವರೆಸಬಹುದು. ರೈತರು ತಮ್ಮ ತೋಟಗಾರಿಕೆ ಹಾಗೂ ಜಾನುವಾರು ಪಾಲನಾ ಕ್ಷೇತ್ರಗಳಲ್ಲಿ ಮಿಂಚು ಬಂಧಕ ಅಳವಡಿಸಬೇಕು. ಅತಿ ಹೆಚ್ಚು ಮಳೆ ಬರುವ ಹಾಗೂ ಸಿಡಿಲಿನ ಅವಾಂತರದ ಹಿನ್ನೆಲೆ ಇರುವ ಸ್ಥಳಗಳಲ್ಲಿ ಮಿಂಚು ಬಂಧಕಗಳನ್ನು ಅಳವಡಿಸಬೇಕು. ಈಗ ನೀವು ಹೊರಗಡೆ ಇದ್ದಲ್ಲಿ ನೀವು ಕೇಳಿದ್ರಿ, ಈಗ ಮಳೆ ಒಟ್ಟಿಗೆ ಬರಲು ಶುರುವಾಯಿತು, ಏನು ಇಲ್ಲ, ಆವಾಗ ಏನ್ ಮಾಡಬೇಕು? ಈಗ ನೀವು ಪ್ರಾಣಿಗಳ ಮಧ್ಯೆ ಇದ್ದರೆ ಅವುಗಳಿಗಿಂತ ಕಡಿಮೆ ಎತ್ತರದಲ್ಲಿ ನಿಲ್ಲಬೇಕು ಅಥವಾ ಬಗ್ಗಿ ಕುಳಿತುಕೊಳ್ಳಬೇಕು. ತಗ್ಗು ಪ್ರದೇಶದಲ್ಲಿ ನೀವು ಬಚ್ಚಿಟ್ಕೋಬೇಕು. ಹೌದು. ಅಥವಾ ತಲೆನ ಭೂಮಿಗೆ ತಾಕ್ಸ್ಕೊಂಡು ನೀವು ಕುತ್ಕೋಬೇಕು. ಈ ತರ ನಮ್ಮ ಸರ್ಕಾರದ ವತಿಯಿಂದನು ಕೂಡ ಮತ್ತೆ ಪಶು ಇಲಾಖೆ ವತಿಯಿಂದನು ಕೂಡ ಈ ಬಗ್ಗೆ ಸೂಚನೆ ಕೊಡಲಾಗ್ತದೆ. ಮಳೆಗಾಲ ಸಂದರ್ಭದಲ್ಲಿ ಮತ್ತೆ ಈಗ ಅನಿಯತ ಟೈಮ್ ಅಂತ ಏನು ಹೇಳ್ತಾರಲ್ಲ, ಈ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಮತ್ತೆ ಇದನ್ನ ಕುರಿ ಪ್ರಾಣಿಗಳನ್ನ ಸಾಕುವವರಿಗೆ ಮುಂಜಾಗ್ರತೆ ಕ್ರಮವಾಗಿ ಪ್ರಾಣ ಹಾನಿ ಯಾವುದೇ ಕಾರಣಕ್ಕೂ ಆಗಬಾರದು ಅನ್ನೋದು ಒಂದು ಉದ್ದೇಶ ಇರ್ತದೆ. ಹೌದು. ಹಾಗಾಗಿ ಈ ಕುರಿ ಆಡುಗಳ ಮಧ್ಯೆ ನೀವು ಇರುವಾಗ ಈ ಕುರಿ ಮತ್ತು ಆಡುಗಳು ಬಂದ್ಬಿಟ್ಟು ನಿಮ್ಮ ಮೊಳಕಾಲಿನ ಒಂದು ಲೆವೆಲ್ ವರೆಗೂ ತಲುಪುತ್ತೆ. ಹಾಗಾಗಿ ನೀವು ಅದರ ಮುಂದೆ ಒಬ್ಬರೆ ಎತ್ತರವಾಗಿ ನಿಂತರೆ ಸಿಡಿಲು ಎತ್ತರವಿರುವ ವಸ್ತುಗಳಿಗೆ ಅಪ್ಪಳಿಸುತ್ತದೆ. ಹಾಗಾಗಿ ನೀವು ಪ್ರಾಣಿಗಳ ಮಧ್ಯೆ ಇದ್ದರೆ ಅವುಗಳ ಮಧ್ಯದಲ್ಲಿ ಕೂತುಕೊಳ್ಳುವುದು ಅಥವಾ ಬಗ್ಗಿ ನೆಲದಲ್ಲಿ ತಲೆ ತಾಗಿಸಿ ಕೂತ್ಕೊಳ್ಳುವುದು ತುಂಬಾ ಶಿರನ ನೀವು ರಕ್ಷಣೆ ಮಾಡಿಕೊಳ್ಳುವುದು ತುಂಬಾ ಪ್ರಾಮುಖ್ಯತೆ ಇರುತ್ತದೆ ತುಂಬಾ ಸಂದರ್ಭದಲ್ಲಿ ಶಿರ. ಹೌದು. ಸಿಡಿಲಿನ ಅವಘಡವು ಬಂದ್ಬಿಟ್ಟು ಒಂದು ಪ್ರಕೃತಿ ವಿಕೋಪವಾಗಿದ್ದು ಯಾವುದೇ ರೀತಿಯ ನಿಯಂತ್ರಣ ಸಾಧ್ಯವಿಲ್ಲ. ಈಗ ಭೂಕಂಪಕ್ಕಾಗಿರ್ಬೋದು ಅಥವಾ ಮಳೆಗಾಗಿರ್ಬೋದು, ಚಳಿಗಾಗಿರ್ಬೋದು, ಈ ರೀತಿ ಒಂದು ಮುನ್ಸೂಚನೆ ಕೊಡಲು ಸಾಧ್ಯವಿದೆ ಇವೆಲ್ಲವುದಕ್ಕೂ. ಆದರೆ ಭೂಕಂಪ, ಮಳೆ, ಚಳಿ ತರ ಮುನ್ಸೂಚನೆ ಸಿಡಿಲಿನ ಒಂದು ಅವಘಡಕ್ಕೆ ಕೊಡಲು ಸಾಧ್ಯವಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹಾಗೂ ಮಿಂಚು ಬಂಧಕಗಳನ್ನು ಬಳಸಿ ಸಿಡಿಲಿನ ಅವಘಡದ ಬಗ್ಗೆ ಜಾಗರೂಕರಾಗಿರುವುದು ಅತಿ ಅವಶ್ಯ. ಈಗ ಡಾಕ್ಟರ್ ಕಾವೇರಿ ಅವರೇ, ಈ ಕುರಿ ಮತ್ತು ಆಡಿನ ಮನೆ ಮದ್ದು ಅಂತ ಹೇಳ್ತಾರಲ್ಲ, ಏನು ಮನೆ ಮದ್ದು ಇರ್ತದೆ, ಯಾವ ತರ ಅದನ್ನು ಉಪಯೋಗಿಸ್ಕೋಬೇಕಾಗ್ತದೆ? ಮೊಟ್ಟ ಮೊದಲನೇದಾಗಿ ಈ ಕುರಿ ಮತ್ತು ಆಡುಗಳು ಅಥವಾ ಯಾವುದೇ ಪ್ರಾಣಿಗಳಿಗಾಗ್ಲಿ ಒಂದು ಏನೇ ರೋಗ ಕಂಡು ಬಂದರೂ ಪಶುವೈದ್ಯರ ಹತ್ರ ಕರ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಯಾವುದೋ ಒಂದು ಕಾರಣಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಕರ್ಕೊಂಡು ಹೋಗೋಕೆ ಇನ್ನೂ ಸ್ವಲ್ಪ ಗಂಟೆಗಳು ನೀವು ತಡ ಮಾಡುವಿರಾದರೆ ಕೆಲವೊಂದು ಮನೆ ಮದ್ದುಗಳನ್ನು ಕೊಡುವುದರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ. ಮೊದಲನೇದಾಗಿ ಈಗ ನಿಮ್ಮ ಕುರಿ ಮತ್ತು ಆಡು ಅಶಕ್ತತೆ ಅಥವಾ ರಕ್ತಹೀನತೆ ಅಂತ ಏನ್ ಕರಿತೀವಿ ಅದರಿಂದ ಬಳಲ್ತಾ ಇದ್ರೆ ಪ್ರತಿ ದಿನಕ್ಕೆ ಒಂದು 50 ಗ್ರಾಂನಷ್ಟು ಬೆಲ್ಲ 200 ml ನೀರಲ್ಲಿ ಕಲಸಿ 5-7 ದಿನದವರೆಗೆ ಪ್ರತಿನಿತ್ಯ ಕುಡಿಸಿದ್ರೆ ನಿಶಕ್ತಿಯನ್ನು ಕಡಿಮೆ ಮಾಡಬಹುದು. ಮತ್ತೆ ಸಾಮಾನ್ಯವಾಗಿ ನೋಡುವಂತ ಈ ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಇವುಗಳಿಗೆ ದಿನಸಿ ಅಂಗಡಿಗಳಲ್ಲಿ ಸಿಗುವಂತ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿಯಂತ ಮಿಶ್ರಣವನ್ನು 20-30 ಗ್ರಾಮಿನಂತೆ 1 ವಾರದವರೆಗೆ ಕಾಲ ನೀಡಿದರೆ ಕೆಮ್ಮು ಮತ್ತು ನೆಗಡಿಯನ್ನು ನಿಯಂತ್ರಿಸಬಹುದು. ಈಗ ಬೇದಿ ಕೂಡ ಕಂಡು ಬರ್ತದೆ. ಸಾಮಾನ್ಯವಾಗಿ ಹಸಿರು ಹುಲ್ಲು ಅಥವಾ ಹೊಸ ಹುಲ್ಲು ಅಂತ ಏನ್ ಹೇಳ್ತೀವಿ ನಾವು, ಅದನ್ನ ತಿನ್ಸದ ಮೇಲೆ ಸ್ವಲ್ಪ ಬೇದಿ ಶುರುವಾಗುವಂತ ಸಾಧ್ಯತೆ ಇರ್ತದೆ. ಆಗ ಕಡಿಮೆ ಪ್ರಮಾಣದ ಬೇದಿಯನ್ನು ದಿನಕ್ಕೆ 2 ಬಾರಿ 200 ml 3 ದಿನಗಳ ಕಾಲ ನೀವು ಈ ಪ್ರೋಬಯೋಟಿಕ್ಸ್ ಅಥವಾ ಮಜ್ಜಿಗೆ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಕೊಟ್ಟರೆ ಕಂಟ್ರೋಲ್ ಆಗುತ್ತದೆ. ಅದು ನಿಯಂತ್ರಣವಾಗದಿದ್ದರೆ ಅಥವಾ ಹೆಚ್ಚಿಗೆ ಆದರೆ ಪಶುವೈದ್ಯರ ಹತ್ತಿರ ಚಿಕಿತ್ಸೆ ಕೊಡಿಸುವುದು ಕಡ್ಡಾಯ. ಮಾಸು ಬೀಳದೇ ಇರುವಿಕೆ, ಈಗ ಆಡು ಮತ್ತು ಕುರಿಗಳು ಮರಿಯನ್ನು ಹಾಕ್ತವೆ, ಆದರೆ 2-3 ದಿನಗಳ ನಂತರವೂ ಕೂಡ ಮಾಸು ಬೀಳದೆ ಇರುವ ಕಾರಣ ಆಗ 3-6 ಗಂಟೆ ಒಳಗೆ ಮಾಸು ಬೀಳಬೇಕು ಅಥವಾ ಸತ್ತು ಹಾಕಿದ್ದರೆ 150 ಗ್ರಾಂನಷ್ಟು ಬೆಲ್ಲವನ್ನು ನೀರಿನಲ್ಲಿ ಕಲಸಿ ಆಗ 80% ಪ್ರಾಣಿಗಳಲ್ಲಿ ಮಾಸು ಬೀಳುತ್ತದೆ. ಮತ್ ಕೆಲವೊಂದ್ಸರಿ ಪ್ರಾಣಿಗಳು ತಮ್ಮ ಮಾಸನ್ನ ತಿನ್ನಕ ಪ್ರಯತ್ನ ಮಾಡ್ತವೆ, ಅದನ್ನು ಕೂಡ ತಡಿಬೇಕು. ಅದನ್ನು ತಡೆಯುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಒಂದು ವೇಳೆ ಈ ಮಾಸು ಈ ಬೆಲ್ಲದ ನೀರನ್ನು ಕುಡಿಸಿದ 30 ನಿಮಿಷಗಳವರೆಗೂ ಕೂಡ ಬೀಳದಿದ್ದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು. ಮತ್ತು ನೀವು ಹೇಳಿದ ಹಾಗೆ ತುಂಬಾ ಸರಿಯಾಗಿ ಆ ಮಾಸನ್ನು ತಿನ್ನುವುದನ್ನು ನಾವು ತಪ್ಪಿಸಬೇಕಾಗ್ತದೆ. ಈ ಕುರಿಗಳ ಪಥ್ಯ ಅಥವಾ ಸಿಡುಬು ರೋಗ ಅಂತ ಏನ್ ಕರಿತೀವಿ ನಾವು, ಆ ಸಿಡುಬಿನಿಂದ ಬಾಯಿಯ ಮೇಲೆ ಆಗುವ ಚಿಕ್ಕ ಚಿಕ್ಕ ಗಾಯ ಮತ್ತು ಈ ಹುಣ್ಣುಗಳಿಗೆ ಕೊಬ್ಬರಿ ಎಣ್ಣೆಯನ್ನು ನಾವು ಕೊಡಬಹುದು. ಮತ್ತೆ ನೈಪಿಲ್ ಪೌಡರ್ ಅಂತ ಸಿಗ್ತದೆ, ಯಾವುದೇ ಒಂದು ಪಶು ಈ ಫಾರ್ಮಸಿ ಪಶು ಆಸ್ಪತ್ರೆಯ ಈ ಔಷಧಿ ಅಂಗಡಿಯಲ್ಲಿ ಸಿಗುತ್ತದೆ ಇದು. ಸೊ ಕೊಬ್ಬರಿ ಎಣ್ಣೆ ಮತ್ತು ಈ ನೈಪಿಲ್ ಪೌಡರ್ ಈ ಮಿಶ್ರಣವನ್ನು ಆ ಬಾಯಿಯ ಹುಣ್ಣುಗಳ ಮೇಲೆ ಹಚ್ಚಿದಲ್ಲಿ ಆ ಸಿಡುಬು ರೋಗ ಕೂಡ ನಿಯಂತ್ರಣಕ್ಕೆ ಬರುತ್ತದೆ, ಆ ಗಾಯಗಳು ಕೂಡ ಒಂದು ವಾರದಲ್ಲಿ ಮಾಯವಾಗುತ್ತದೆ. ಅಷ್ಟಲ್ಲದೆ ಈ ಬಾಯಿಗಳಲ್ಲಿ ಹುಣ್ಣುಗಳು ಕೂಡ ಕಂಡು ಬರುತ್ತವೆ. ಕುರಿ ಮತ್ತು ಆಡುಗಳ ಬಾಯಿಗೆ ಈ ಹುಣ್ಣಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಜೇನುತುಪ್ಪವನ್ನು ಹಚ್ಚಿಸುವ ಮೂಲಕ ನಾವು ಈ ಒಂದು ಅದಕ್ಕೆ ಉರಿಯೂತ ಅಥವಾ ತಿನ್ನದೇ ಆಗದೇ ಇರುವಂತಹ ಏನು ಒಂದು ಕಷ್ಟ ಇರುತ್ತದೆ ಆಡು ಮತ್ತು ಕುರಿಗಳಿಗೆ, ಅದನ್ನ ಕಡಿಮೆ ಮಾಡಬಹುದು. ಮತ್ತೆ ಈಗಷ್ಟೇ ನಾನು ಗೊರಸಿನ ಹುಣ್ಣು ಬಗ್ಗೆ ಹೇಳ್ತಾ ಇದ್ದೆ, ಕೆಸರಿನಲ್ಲಿ ನಡೆಸಿದರೆ ಕಾಲಲ್ಲಿ ಗೊರಸಿನ ಹುಣ್ಣು ಆಗುತ್ತದೆ ಅಂತ. ಸೊ ಕುರಿ ಮತ್ತು ಆಡಿನ ಗೊರಸಿನ ಹುಣ್ಣುಗಳು ದೀರ್ಘಕಾಲ ಈ ನಿಯಂತ್ರಣಕ್ಕೆ ಬರುವುದಕ್ಕೆ ದೀರ್ಘಕಾಲ ಹಿಡಿಯುತ್ತದೆ, ಹಾಗಾಗಿ ಬೇಗನೆ ಮಾಯುವುದಿಲ್ಲ. ಗೊರಸಿನ ಹುಣ್ಣು ಇರುವ ಕಾಲು ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅಯೋಡಿನ್ ಇರುವ ಪಾತ್ರೆಯಲ್ಲಿ 5 ನಿಮಿಷ ಅದ್ದಿ ಹಿಡಿದರೆ ಗೊರಸಿನ ಹುಣ್ಣು ನಿಯಂತ್ರಣಕ್ಕೆ ಬರುತ್ತದೆ. ಅಯೋಡಿನ್ ಈ ಬೀಟಡಿನ್ ಅಥವಾ ಪೋವಿಡೋನ್ ಅಯೋಡಿನ್ ಅನ್ನುವ ಹೆಸರಲ್ಲಿ ಅಂಗಡಿಗಳಲ್ಲಿ ಸಿಗುತ್ತದೆ. ಅದನ್ನು 5-6 ml ನಷ್ಟು ಈ ಅಯೋಡಿನ್ ಲಿಕ್ವಿಡ್ ಏನಿದೆ ಇದನ್ನ ಒಂದು 1/4 ಲೀಟರ್ ಅಷ್ಟು ನೀರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಈ ಹುಣ್ಣುಗಳಿರುವ ಕಾಲನ್ನು ಸ್ವಲ್ಪ ಉಗುರು ಬೆಚ್ಚಗಿರುವ ನೀರಲ್ಲಿ ಈ ಅಯೋಡಿನ್ ಲಿಕ್ವಿಡ್ ಅನ್ನು ಹಾಕಿ ಆ ಹುಣ್ಣಿರುವ ಕಾಲನ್ನು ಅದ್ದಿದಲ್ಲಿ ಅದು ಕೂಡ ನಿಯಂತ್ರಣಕ್ಕೆ ಬರುತ್ತದೆ. ಮತ್ತು ಅತಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡುವ ಉಣ್ಣೆ ಹೇನು ಮತ್ತು ಈ ಎಲ್ಲ ಪರೋಪಜೀವಿಗಳು ಏನಿದೆ ಕುರಿ ಮತ್ತು ಆಡುಗಳಿಗೆ ತೊಂದರೆ ಉಂಟು ಮಾಡುವ ಈ ರಕ್ತಹೀನತೆ, ಹೌದು ಉಣ್ಣೆ ಮತ್ತು ಈ ಹೇನುಗಳನ್ನು ಈ ಉಂಟಾದರೆ ಈ ಆಡು ನೀವು ಅದರ ಚರ್ಮದಲ್ಲಿ ಕಂಡು ಬಂದರೆ 1 ಲೀಟರ್ ನೀರಿನಲ್ಲಿ 1 ತಂಬಾಕು ಚೀಟಿ ಪುಡಿಯನ್ನು ನೀರಿನಲ್ಲಿ 1-1.5 ಗಂಟೆಗಳ ಕಾಲ ಕುದಿಸಿ ಆ ನೀರನ್ನು ಆರಿಸಿ ಒಂದು ಕೆಂಪು ದ್ರಾವಣ ಆಗುತ್ತದೆ ಕುದಿಸಿದ ಮೇಲೆ. ಆ ದ್ರಾವಣವನ್ನು ಸೋಸಿ ಕುರಿ ಮತ್ತು ಆಡುಗಳಿಗೆ ಬಿಸಿಲಿನ ಸಮಯದಲ್ಲಿ ಹಚ್ಚಿದರೆ ಸಣ್ಣ ಸಣ್ಣ ಉಣ್ಣೆಗಳು ಈ ಹೇನುಗಳು ಇವೆಲ್ಲವೂ ಕೂಡ ಸಾಯುತ್ತದೆ. ತದನಂತರ ಅದನ್ನು ತೊಳೆಯುವ ಅವಶ್ಯಕತೆ ಕೂಡ ಏನೂ ಇಲ್ಲ. ಡಾಕ್ಟರ್ ಕಾವೇರಿ ಅವರೇ, ಮಳೆಗಾಲದ ಸಂದರ್ಭದಲ್ಲಿ ಜಾನುವಾರುಗಳ ಸಂರಕ್ಷಣೆ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನ ಮಾಡಿಕೊಟ್ರಿ. ಕೆಲವರು ಇರ್ತಾರೆ ಇನ್ನೂ ಸ್ವಲ್ಪ ಮಾಹಿತಿ ನಮಗೆ ಡಾಕ್ಟರ್ ಕಾವೇರಿ ಅವರಿಂದ ತಿಳ್ಕೊಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಬಹುದಲ್ಲ? ತಿಳಿಸಬಹುದು. ಹಾ ಹೇಳಿ. 9008448441214. ಕೇಳಿದ್ರಲ್ಲ ರೈತ ಬಾಂಧವರೇ, ಮಳೆಗಾಲ ಸಂದರ್ಭದಲ್ಲಿ ಜಾನುವಾರುಗಳ ಸುರಕ್ಷತೆ ತೀರಾ ಮಹತ್ವವಿದೆ, ಮತ್ತೆ ಇದನ್ನ ಸಂರಕ್ಷಿಸಿಕೊಳ್ಳುವುದು ಹೇಗೆ, ಈ ಎಲ್ಲ ಕುರಿತು ಡಾಕ್ಟರ್ ಕಾವೇರಿ ಅವರು ಉತ್ತಮವಾದ ಮಾಹಿತಿಯನ್ನ ನೀಡಿದ್ದಾರೆ. ಕಾವೇರಿ ಅವರೇ, ಆಕಾಶವಾಣಿಗೆ ಬಂದು ಈ ಒಂದು ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಳೆಗಾಲದ ಸಂದರ್ಭದಲ್ಲಿ ಜಾನುವಾರುಗಳ ರಕ್ಷಣೆ ಕುರಿತು ಡಾಕ್ಟರ್ ಕಾವೇರಿ ಜಮ್ಗಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದ. ಭಕ್ತಿಯಿಂದ ಅರ್ಪಿಸುವ ಬಂದಿರೋ ಜಾತ್ರೆಗೆ ನೇರೋ ತೇರಿಗೆ ಬನ್ನಿರೋ ಜಾತ್ರೆಗೆ ಬನ್ನಿರೋ ತೇರಿಗೆ ಸತ್ಯಾರೋ ಶರಣರೋ ನಿತ್ಯ ಭಜನೆ ಮಾಡಿಕೊಂಡು ಸತ್ಯಾರೋ ಶರಣರೋ ನಿತ್ಯ ಭಜನೆ ಮಾಡಿಕೊಂಡು ಸತ್ಯಾರೋ ಮಾಡಿಕೊಂಡು ಮುಕ್ತಿಯ ಪಡೆಯೋಣ ಬನ್ನಿರೋ ಜಾತ್ರೆಗೆ ಬನ್ನಿರೋ ತೇರಿಗೆ ಮುಕ್ತಿಯ ಸೇರಿಕೊಂಡು ಮುಕ್ತಿಯ ಪಡೆಯೋಣ. ಬನ್ನಿರೋ ಜಾತ್ರೆಗೆ, ಬನ್ನಿರೋ ತೇರಿಗೆ. ಸುತ್ತೂರ ಶಿವಯೋಗಿ ಮುತ್ತಿನ ತೇರಿಗೆ ಭಕ್ತಿಯಿಂದ ಅರ್ಪಿಸುವ. ಬನ್ನಿರೋ ಜಾತ್ರೆಗೆ, ಬನ್ನಿರೋ ತೇರಿಗೆ. ಗುರುವಿನ ಚರಿತೆಯ ಸಿರಿಯಿಂದ ಪಾಡುತ್ತಾ, ಗುರುವಿನ ಚರಿತೆಯ ಸಿರಿಯಿಂದ ಪಾಡುತ್ತಾ, ಗುರುವಿನ ಚರಿತೆಯ ಸಿರಿಯಿಂದ ಪಾಡುತ್ತಾ, ವರವನ್ನು ಪಡೆಯೋಣ. ಬನ್ನಿರೋ ಜಾತ್ರೆಗೆ, ಬನ್ನಿರೋ ತೇರಿಗೆ. ವರವನ್ನು ಪಡೆಯೋಣ, ಬನ್ನಿರೋ ಜಾತ್ರೆಗೆ, ಬನ್ನಿರೋ ತೇರಿಗೆ. ಗುರುವಿನ ಚರಿತೆಯ ಸಿರಿಯಿಂದ ಪಾಡುತ್ತಾ, ವರವನ್ನು ಪಡೆಯೋಣ. ಬನ್ನಿರೋ ಜಾತ್ರೆಗೆ, ಬನ್ನಿರೋ ತೇರಿಗೆ. ಸುತ್ತೂರ ಶಿವಯೋಗಿ ಮುತ್ತಿನ ತೇರಿಗೆ ಭಕ್ತಿಯಿಂದ ಅರ್ಪಿಸುವ. ಬನ್ನಿರೋ ಜಾತ್ರೆಗೆ, ಬನ್ನಿರೋ ತೇರಿಗೆ. ಪರಶಿವನ ಕ್ಷೇತ್ರದಲ್ಲಿ ಕರ ಮುಗಿದು ಬೇಡುತ್ತಾ, ಪರಶಿವನ ಕ್ಷೇತ್ರದಲ್ಲಿ ಕರ ಮುಗಿದು ಬೇಡುತ್ತಾ, ಪರಶಿವನ ಕ್ಷೇತ್ರದಲ್ಲಿ ಕರ ಮುಗಿದು ಬೇಡುತ್ತಾ, ಗುರು ಮಂತ್ರ ಸ್ತೋತ್ರದಿಂದ ಕುಣಿಯೋಣ ಬನ್ನಿರೋ, ಕುಣಿಯೋಣ ಬನ್ನಿರೋ. ಗುರು ಮಂತ್ರ ಸ್ತೋತ್ರದಿಂದ ಕುಣಿಯೋಣ ಬನ್ನಿರೋ, ಕುಣಿಯೋಣ ಬನ್ನಿರೋ. ಪರಶಿವನ ಕ್ಷೇತ್ರದಲ್ಲಿ ಕರ ಮುಗಿದು ಬೇಡುತ್ತಾ, ಗುರು ಮಂತ್ರ ಸ್ತೋತ್ರದಿಂದ ಕುಣಿಯೋಣ ಬನ್ನಿರೋ, ಕುಣಿಯೋಣ ಬನ್ನಿರೋ. ಸುತ್ತೂರ ಶಿವಯೋಗಿ ಮುತ್ತಿನ ತೇರಿಗೆ ಭಕ್ತಿಯಿಂದ ಅರ್ಪಿಸುವ. ಬನ್ನಿರೋ ಜಾತ್ರೆಗೆ, ಬನ್ನಿರೋ ತೇರಿಗೆ. ಪುಣ್ಯದ ತೇರಿನ ಗಣ್ಯರ ಮಹಿಮೆಯ, ಪುಣ್ಯದ ತೇರಿನ ಗಣ್ಯರ ಮಹಿಮೆಯ, ಪುಣ್ಯದ ತೇರಿನ ಗಣ್ಯರ ಮಹಿಮೆಯ. ಹಣ್ಣು ದವನ ಫಲ ಪುಷ್ಪ ಅರ್ಪಿಸೋಣ ಬನ್ನಿರೋ, ಅರ್ಪಿಸೋಣ ಬನ್ನಿರೋ. ಹಣ್ಣು ದವನ ಫಲ ಪುಷ್ಪ ಅರ್ಪಿಸೋಣ ಬನ್ನಿರೋ, ಅರ್ಪಿಸೋಣ ಬನ್ನಿರೋ. ಪುಣ್ಯದ ತೇರಿನ ಗಣ್ಯರ ಮಹಿಮೆಯ, ಹಣ್ಣು ದವನ ಫಲ ಪುಷ್ಪ ಅರ್ಪಿಸೋಣ ಬನ್ನಿರೋ, ಅರ್ಪಿಸೋಣ ಬನ್ನಿರೋ. ಸುತ್ತೂರ ಶಿವಯೋಗಿ ಮುತ್ತಿನ ತೇರಿಗೆ ಭಕ್ತಿಯಿಂದ ಅರ್ಪಿಸುವ. ಬನ್ನಿರೋ ಜಾತ್ರೆಗೆ, ಬನ್ನಿರೋ ತೇರಿಗೆ. ಕಣ್ಮನ ತುಂಬಿದ ಮುಕ್ಕಣ್ಣ ಬನ್ನಿರೋ ಜಾತ್ರೆಗೆ ಬನ್ನಿರೋ ತೇರಿಗೆ ಕತ್ತಲೆಯ ಬದುಕಿಗೆ ನಿತ್ಯದ ಬೆಳಕಿಗೆ ಕತ್ತಲೆಯ ಬದುಕಿಗೆ ನಿತ್ಯದ ಬೆಳಕಿಗೆ ಕತ್ತಲೆಯ ಬದುಕಿಗೆ ನಿತ್ಯದ ಬೆಳಕಿಗೆ ಸತ್ಯ ಶಿವ ಯೋಗಿಗಳ ಚರಿತೆಯ ಪಾಡುತ್ತಾ ಚರಿತೆಯ ಇದುವರೆಗೆ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಂತರ್ಜಲ ಅಭಿವೃದ್ಧಿ ಕುರಿತು ಡಾ ತಿಮ್ಮೇಗೌಡ ಅವರೊಡನೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಾಸುದೇವ ಮೂರ್ತಿ ಅವರಿಂದ ಲಾವಣಿ ಪದ ಕೇಳಬಹುದು. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 7:30.